ಮಾತನಾಡುವ ವಿಷಯ ಪಿತ್ತಗಲ್ಲುಗಳು ಅಂದರೆ ಗಾಲ್ ಬ್ಲಾಡರ್ ಸ್ಟೋನ್ಸ್. ಭಾಗವಹಿಸುವ ವೈದ್ಯರು ಡಾಕ್ಟರ್ ಸಾದಿಕ್ ಹುಸೇನ್. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಮಾಲಾ ಸಾಮ್ರಾಣಿ. ಆತ್ಮೀಯ ಕೇಳುಗರೆ ನಮಸ್ಕಾರ. ಇವತ್ತಿನ ನಮ್ಮ ಎಸ್ಡಿಎಂ ಡಾಕ್ಟರ್ ಡಾಕ್ಟರ್ ಸಾದಿಕ್ ಹುಸೇನ್ ಕಚ್ವಿ ಅವರು. ಇವರು ಸಹ ಪ್ರಾಧ್ಯಾಪಕರಾಗಿ ಶಸ್ತ್ರಚಿಕಿತ್ಸಾ ವಿಭಾಗ ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯಲ್ಲಿ ಕಾರ್ಯನಿರತರಾಗಿದ್ದಾರೆ. ಇವತ್ತಿನ ವಿಷಯ ನಿಮಗೆಲ್ಲ ಗೊತ್ತಿರೋ ಹಂಗೆ ಪಿತ್ತಕೋಶದ ಹರಳುಗಳು ಅಂದರೆ ಗಾಲ್ ಬ್ಲಾಡರ್ ಸ್ಟೋನ್ಸ್. ಆತ್ಮೀಯ ಕೇಳುಗರೆ, ಡಾಕ್ಟರ್ ಸಾದಿಕ್ ಹುಸೇನ್ ಕಚ್ವಿ ಅವರ ಪರಿಚಯ ನಿಮಗಾಗಿ. ಇವರು ಮೂಲತಃ ಹುಬ್ಬಳ್ಳಿಯವರು. ತಮ್ಮ MBBS ಪದವಿಯನ್ನು ಇವರು 2011 ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ಕಾಲೇಜು KMC ಮಾಡಿದ್ದಾರೆ. ಆ ನಂತರ MS ಸ್ನಾತಕೋತ್ತರ ಪದವಿಯನ್ನು ಇವರು 2016 ಬೆಂಗಳೂರು ವೈದ್ಯಕೀಯ ಕಾಲೇಜ್ನಿಂದ ಪಡೆದಿದ್ದಾರೆ. ಹಾಗೂ ಮಿನಿಮಲ್ ಆಕ್ಸಸ್ ಸರ್ಜರಿ ಅಂದರೆ ಲ್ಯಾಪ್ರೋಸ್ಕೋಪಿಯಲ್ಲಿ ಫೆಲೋಶಿಪ್ಪನ್ನು ಕೂಡ ಪಡ್ಕೊಂಡಿದ್ದಾರೆ. 2019 SDM ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಶಸ್ತ್ರ ವಿಭಾಗಕ್ಕೆ ಸೇರಿದಂತಹ ಇವರು ಕಳೆದ 6 ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಒಟ್ಟು 9 ಅನುಭವ ಇವರಿಗೆ ಇದೆ. ಇನ್ನು ಡಾಕ್ಟರ್ ಸಾದಿಕ್ ಹುಸೇನ್ ಕಚ್ವಿ ಅವರು ಈ ಪಿತ್ತಕೋಶದ ಹರಳುಗಳು ಅಥವಾ ಗಾಲ್ ಬ್ಲಾಡರ್ ಸ್ಟೋನ್ಸ್ ಬಗ್ಗೆ ಕೆಲವು ಮಹತ್ವದ ಮಾಹಿತಿಗಳನ್ನು ನಿಮಗೆ ಹೇಳ್ತಾರೆ. ಆ ಮಾಹಿತಿಯನ್ನು ಕೇಳಿಕೊಂಡು ನೀವು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನು ಪಡ್ಕೊಳ್ಬಹುದು. ಎಲ್ಲರಿಗೂ ಶುಭ ಸಂಜೆ. ನಾನು ಡಾಕ್ಟರ್ ಸಾದಿಕ್ ಹುಸೇನ್ ಕಜ್ವಿ. SDM ಆಸ್ಪತ್ರೆಯ ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿ ಶಸ್ತ್ರಚಿಕಿತ್ಸನಾಗಿ ಹಾಗೂ ಸಹ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಗಾಲ್ ಬ್ಲಾಡರ್ ಸ್ಟೋನ್ಸ್ ಅಂದರೆ ಪಿತ್ತಕೋಶದಲ್ಲಿ ಹರಳುಗಳು ಕಾಣಿಸಿಕೊಳ್ಳುವುದು ಒಂದು ಸಾಮಾನ್ಯವಾದ ರೋಗವಾಗಿದೆ. ಈ ರೋಗಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಭಾರತದಲ್ಲಿ, ಅದರಲ್ಲೂ ಮುಖ್ಯವಾಗಿ ಉತ್ತರ ಭಾರತದಲ್ಲಿ ಈ ತೊಂದರೆ ಅಧಿಕವಾಗಿದೆ. ಮೊದಲನೆಯದಾಗಿ ಪಿತ್ತಕೋಶ ಅಂದರೇನು ಎಂದು ತಿಳಿದುಕೊಳ್ಳೋಣ. ಈ ಪಿತ್ತಕೋಶವು ನಮ್ಮ ದೇಹದಲ್ಲಿ ಇರುವ ಒಂದು ಪುಟ್ಟ ಚೀರದ ಆಕಾರದ ಅಂಗು. ಇದು ಹೊಟ್ಟೆಯ ಮೇಲ್ಭಾಗ ಮತ್ತು ಬಲಭಾಗದಲ್ಲಿ ಲಿವರ್ಗೆ ಹೊಂದಿಕೊಂಡು ಅದರ ಕೆಳಗಡೆ ಕಂಡುಬರುತ್ತದೆ. ಇದು ಲಿವರ್ದಿಂದ ತಯಾರಾಗಿ ಬಿಡುಗಡೆಯಾದ ಪಿತ್ತರಸವನ್ನು ಸಂಗ್ರಹಿಸಿ ಶೇಖರಣೆ ಮಾಡುತ್ತದೆ. ಆಹಾರದ ಜೀರ್ಣಕ್ರಿಯೆಯಲ್ಲಿ, ವಿಶೇಷವಾಗಿ ಕೊಬ್ಬಿನಂಶವಿರುವ ಆಹಾರದ ಜೀರ್ಣಕ್ರಿಯೆಯ ಸಂದರ್ಭದಲ್ಲಿ ಸಂಕುಚಿತಗೊಳ್ಳುತ್ತದೆ. ಆಗ ಈ ಪಿತ್ತರಸವು ಪಿತ್ತನಾಳದ ಮೂಲಕ ಸಣ್ಣ ಕರಳಿನಲ್ಲಿ ಸೇರಿಕೊಳ್ಳುತ್ತದೆ. ಈಗ ಈ ಪಿತ್ತಕೋಶದಲ್ಲಿ ಹರಳುಗಳು ಆಗಲಿಕ್ಕೆ ಕಾರಣಗಳು, ಅದರ ಗುಣಲಕ್ಷಣಗಳು, ಪತ್ತೆ ಹಚ್ಚುವ ವಿಧಾನಗಳು ಮತ್ತು ಅದರ ಚಿಕಿತ್ಸೆಯ ಬಗ್ಗೆ ತಿಳಿದುಕೊಳ್ಳೋಣ. ಮೂಲತಃ ಈ ಪಿತ್ತರಸದಲ್ಲಿರುವ ಅಂಶಗಳಲ್ಲಿ ಉಂಟಾಗುವ ವ್ಯತ್ಯಾಸಗಳು, ಅದರ ರಾಸಾಯನಿಕ ಪ್ರಕ್ರಿಯೆಗಳಲ್ಲಿ ಉಂಟಾಗುವ ಏರುಪೇರುಗಳು ಈ ಹರಳುಗಳುಂಟಾಗಲು ಕಾರಣವಾಗುತ್ತವೆ. ಪಿತ್ತರಸದಲ್ಲಿರುವ ಕೊಲೆಸ್ಟ್ರಾಲ್ ಅಂಶ ಅಧಿಕಗೊಂಡು ಉಪ್ಪಿನಂಶ ಮತ್ತು ನೀರಿನ ಪ್ರಮಾಣ ಕಡಿಮೆಯಾದಾಗ ಈ ಗಾಳ ಪಿತ್ತರಸವು ಹರಳುಗಳಂತೆ ಸಂಗ್ರಹಗೊಳ್ಳುತ್ತದೆ. ಇದು ಯಾರಲ್ಲಿ ಕಂಡುಬರುತ್ತದೆ, ಇದಕ್ಕೆ ಕಾರಣಗಳು ಏನು ಎಂದು ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ಇದು 40 ಮೇಲ್ಪಟ್ಟವರಲ್ಲಿ ಕಂಡುಬರುತ್ತದೆ. ಮಹಿಳೆಯರಲ್ಲಿ ಪುರುಷರಿಗಿಂತ 2 ಹೆಚ್ಚು ಕಾಣಿಸಿಕೊಳ್ಳುತ್ತದೆ. ಇನ್ನು ಬಜ್ಜುತನ ಅಂದರೆ ದಪ್ಪ ಇರುವವರಲ್ಲಿ, ಗರ್ಭಿಣಿಯರಲ್ಲಿ, ಈಸ್ಟ್ರೋಜನ್ ಔಷಧ ತೆಗೆದುಕೊಳ್ಳುವವರಲ್ಲಿ ಮತ್ತು ಅತಿ ವೇಗವಾಗಿ ತೂಕ ಕಡಿಮೆ ಮಾಡಿಕೊಂಡವರಲ್ಲಿ ಕಂಡುಬರುತ್ತದೆ. ಹಾಗೂ ಕೆಲವರಲ್ಲಿ ಪಿತ್ತಕೋಶವು ಸರಿಯಾಗಿ ಸಂಕುಚಿತಗೊಳ್ಳದೆ ಹರಳು ಆಗುವ ಸಾಧ್ಯತೆ ಇರುತ್ತದೆ. ಇನ್ನು ಪಿತ್ತಕೋಶದ ಹರಳುಗಳಿಂದ ಉಂಟಾಗುವ ಗುಣಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಅರವತ್ತರಿಂದ ಎಂಬತ್ತಕ್ಕಿಂತ ಹೆಚ್ಚು ರೋಗಿಗಳಲ್ಲಿ ಯಾವುದೇ ಗುಣಲಕ್ಷಣಗಳು ಕಂಡುಬರುವುದಿಲ್ಲ. ಈ ರೋಗಿಗಳಿಗೆ ಬೇರೆ ಯಾವುದೇ ಕಾರಣಕ್ಕೆ ಸ್ಕ್ಯಾನಿಂಗ್ ಮಾಡಿಸಿದಾಗ ಅಥವಾ ರೆಗ್ಯುಲರ್ ಚೆಕಪ್ ಅಂತ ಸ್ಕ್ಯಾನ್ ಮಾಡಿಸಿದಾಗ ಹರಳುಗಳು ಬೆಳಕಿಗೆ ಬರುತ್ತವೆ. ಇದಕ್ಕೆ ಯಾವುದೇ ಚಿಕಿತ್ಸೆ ಅವಶ್ಯಕತೆ ಇರುವುದಿಲ್ಲ. ಉಳಿದ ಶೇಕಡ 20-30 ರೋಗಿಗಳಲ್ಲಿ ಕೆಲವು ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಅವು ಯಾವುದೆಂದರೆ, ಹೊಟ್ಟೆಯ ಮೇಲ್ಭಾಗ ಮತ್ತು ಬಲಭಾಗದಲ್ಲಿ ನೋವು ಕಾಣಿಸಿಕೊಳ್ಳುವುದು. ಸಾಮಾನ್ಯವಾಗಿ ಈ ತರಹದ ನೋವು ಕೊಬ್ಬಿನಂಶವಿರುವ ಆಹಾರ ಅಂದರೆ ಎಣ್ಣೆ ಪದಾರ್ಥ ಸೇವನೆ ಮಾಡಿದಾಗ ಕಾಣಿಸಿಕೊಳ್ಳುತ್ತದೆ. ಕೆಲವು ರೋಗಿಗಳಲ್ಲಿ ಡಿಸ್ಪೆಪ್ಸಿಯಾ ಅಂದರೆ ಗ್ಯಾಸ್ ಹಿಡಿದಂತಾಗುವುದು, ವಾಂತಿಯಾದಂತಾಗುವುದು, ಹೊಟ್ಟೆ ಉಬ್ಬರ ಮತ್ತು ಅಜೀರ್ಣವು ಕಾಣಿಸಿಕೊಳ್ಳುತ್ತದೆ. ಪಿತ್ತಕೋಶದಲ್ಲಿ ಯಾವುದೇ ಸೋಂಕು ಇರದೆ ಬರೀ ಕಲ್ಲುಗಳು ಮಾತ್ರ ಇದ್ದಾಗ ಈ ತರಹದ ನೋವು ಕೆಲವೇ ನಿಮಿಷ ಅಥವಾ ಗಂಟೆಗಳ ಕಾಲ ಇದ್ದು ತಾನಾಗಿಯೇ ಕಡಿಮೆಯಾಗುತ್ತದೆ. ಇದಕ್ಕೆ ಬಿಲಿಯರಿ ಕೊಲಿಕ್ ಅಥವಾ ಸಿಮ್ಟೊಮ್ಯಾಟಿಕ್ ಕೊಲೆಲಿಥಿಯಾಸಿಸ್ ಎಂದು ಕರೆಯುತ್ತೇವೆ. ಒಂದು ವೇಳೆ ಪಿತ್ತಕೋಶದ ಹರಳಿನ ಜೊತೆಗೆ ಪಿತ್ತಕೋಶದ ಸೋಂಕು ಕೂಡ ಆದಾಗ ಈ ನೋವು ನಿರಂತರವಾಗಿ ಬಹಳ ಗಂಟೆಗಳ ಕಾಲದವರೆಗೆ ಇರುತ್ತದೆ. ಅದರ ಜೊತೆಗೆ ಜ್ವರ ಕೂಡ ಬರಬಹುದು. ಈ ಸಂದರ್ಭವನ್ನು ಅಕ್ಯೂಟ್ ಕೊಲೆಸಿಸ್ಟಾಟಿಸ್ ಎಂದು ಕರೆಯುತ್ತೇವೆ. ಇದಕ್ಕೆ ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ಮಾಡಿಸದಿದ್ದರೆ ಪಿತ್ತಕೋಶ ಕೊಳೆತು ಹೋಗುವ ಅಂದರೆ ಗ್ಯಾಂಗ್ರೀನ್ ಆಗುವ ಹಾಗೂ ಅದರಲ್ಲಿ ರಂಧ್ರವಾಗುವ ಸಾಧ್ಯತೆ ಇರುತ್ತದೆ. ಇನ್ನು ಕೆಲವು ರೋಗಿಗಳಲ್ಲಿ ಚಿಕ್ಕ ಹರಳುಗಳು ಪಿತ್ತಕೋಶದಿಂದ ಜಾರಿ ಪಿತ್ತ ನಾಳದಲ್ಲಿ ಸಿಲುಕಿಕೊಂಡರೆ ಪಿತ್ತರಸದ ಹರಿಯುವಿಕೆಗೆ ತಡೆ ಉಂಟು ಮಾಡಿದಾಗ ಪಿತ್ತನಾಳದ ಸೋಂಕು ಆಗಿ ಜಾಂಡಿಸ್ ಕಾಣಿಸಿಕೊಳ್ಳುತ್ತದೆ. ಇದನ್ನು ಕೊಲ್ಯಾಂಜಟಿಸ್ ಎಂದು ಕರೆಯುತ್ತೇವೆ. ಇನ್ನು ಕೆಲವರಲ್ಲಿ ಮೆದುಜೀರಕ ಗ್ರಂಥಿಯ ನಾಳದಲ್ಲಿ ಹರಳು ಸಿಲುಕಿಕೊಂಡರೆ ಮೆದುಜೀರಕ ಗ್ರಂಥಿಯ ಸೋಂಕು ಅಂದರೆ ಪ್ಯಾಂಕ್ರಿಯಾಟೈಟಿಸ್ ಆಗುವ ಸಾಧ್ಯತೆವಿರುತ್ತದೆ. ಈ ಕೊಲೆಂಜೈಟಿಸ್ ಮತ್ತು ಪ್ಯಾಂಕ್ರಿಯಾಟಿಸ್ ಆದ ಸಂದರ್ಭದಲ್ಲಿ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಕೊಡಿಸದಿದ್ದಾಗ ರೋಗಿಯ ಸ್ಥಿತಿ ಗಂಭೀರವಾಗುವ ಸಾಧ್ಯತೆ ಇರುತ್ತದೆ. ಇನ್ನು ಹರಳುಗಳನ್ನು ಪತ್ತೆ ಹಚ್ಚುವ ವಿಧಾನಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ಹರಳುಗಳನ್ನು ಪತ್ತೆ ಹಚ್ಚುವ ಉತ್ತಮ ವಿಧಾನ ಯಾವುದೆಂದರೆ ಅದು ಹೊಟ್ಟೆಯ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್. ಇದು ಒಂದು ಸರಳವಾದ, ಎಲ್ಲೆಡೆ ಲಭ್ಯವಿರುವ, ಬಹಳ ಪ್ರಯೋಜನಕಾರಿಯಾದ ಪರೀಕ್ಷೆಯಾಗಿದೆ. ಕೆಲವು ಸಂದರ್ಭಗಳಲ್ಲಿ ಪಿತ್ತಕೋಶದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ವಿವರವಾಗಿ ತಿಳಿದುಕೊಳ್ಳಲು ಸಿಟಿ ಸ್ಕ್ಯಾನ್, MRI, MRCP ಮುಂತಾದ ಆಧುನಿಕ ಸ್ಕ್ಯಾನ್ಗಳ ಅವಶ್ಯಕತೆ ಇರುತ್ತದೆ. ಇನ್ನು ಪಿತ್ತಕೋಶದ ಹರಳಿನ ಚಿಕಿತ್ಸೆಯ ಬಗ್ಗೆ ತಿಳಿದುಕೊಳ್ಳೋಣ. ಹೊಟ್ಟೆ ನೋವು ಮತ್ತು ಇತರ ಗುಣಲಕ್ಷಣಗಳು ಇದ್ದಾಗ ಮಾತ್ರ ಚಿಕಿತ್ಸೆಯ ಅವಶ್ಯಕತೆ ಇರುತ್ತದೆ. ಔಷಧಿಗಳಿಂದ ಈ ಹರಳುಗಳು ಕರಗುವ ಸಾಧ್ಯತೆ ಬಹಳ ಕಡಿಮೆ ಇರುವುದರಿಂದ ಶಸ್ತ್ರಚಿಕಿತ್ಸೆಯೇ ಇದಕ್ಕೆ ಸೂಕ್ತ ಪರಿಹಾರವಾಗಿದೆ. ಈ ಶಸ್ತ್ರಚಿಕಿತ್ಸೆಯನ್ನು ಕೊಲೆಸಿಸ್ಟೆಕ್ಟೊಮಿ ಎಂದು ಕರೆಯುತ್ತೇವೆ. ಇದನ್ನು ಲ್ಯಾಪರೋಸ್ಕೋಪಿ ವಿಧಾನ ಅಥವಾ ತೆರೆದ ಮಾಡುವ ಅಂದರೆ ಓಪನ್ ಸರ್ಜರಿ ವಿಧಾನದಿಂದ ಮಾಡಬಹುದು. ಲ್ಯಾಪರೋಸ್ಕೋಪಿ ಸರ್ಜರಿಯಲ್ಲಿ ಹೊಟ್ಟೆಯ ಮೇಲೆ 3 ಅಥವಾ 5-10 mm ಅಳತೆಯ ಚಿಕ್ಕ ರಂಧ್ರಗಳನ್ನು ಮಾಡಿ ಪಿತ್ತಕೋಶವನ್ನು ಹರಳುಗಳ ಸಮೇತ ತೆಗೆಯಲಾಗುತ್ತದೆ. ಈ ತೆರೆದ ಮಾಡುವ ಅಂದರೆ ಓಪನ್ ಸರ್ಜರಿಗೆ ಹೋಲಿಸಿದರೆ ಲ್ಯಾಪರೋಸ್ಕೋಪಿ ಸರ್ಜರಿಯಿಂದ ಆಗುವ ನೋವು ಕಡಿಮೆ ಇರುತ್ತದೆ. ಗಾಯದ ಅಳತೆ, ಗುರುತು, ಕಲೆ ಚಿಕ್ಕದಾಗಿರುತ್ತದೆ ಮತ್ತು ಬೇಗನೆ ಆಸ್ಪತ್ರೆಯಿಂದ ಬಿಡುಗಡೆ ಹೊಂದಬಹುದು. ಅದರಿಂದ ಲ್ಯಾಪರೋಸ್ಕೋಪಿಕ್ ಸರ್ಜರಿಯೇ ಅತಿ ಉತ್ತಮ ಎಂದು ಪರಿಗಣಿಸಲಾಗಿದೆ. ಕೆಲವೊಮ್ಮೆ ರಕ್ತಸ್ರಾವವಾದಾಗ, ಸೋಂಕು ಜಾಸ್ತಿ ಇದ್ದಾಗ, ಸರ್ಜರಿ ತುಂಬ ಕಷ್ಟಕರವಾಗಿದ್ದಾಗ ತೆರೆದ ಮಾಡುವ ಸರ್ಜರಿ ಅಂದರೆ ಓಪನ್ ಸರ್ಜರಿಯೇ ಅವಶ್ಯಕತೆ ಇರುತ್ತದೆ. ಸಾಮಾನ್ಯವಾಗಿ ಏನೂ ಗುಣಲಕ್ಷಣಗಳು ಇರದೇ ಇದ್ದರೆ ಪಿತ್ತಕೋಶದ ಕಲ್ಲುಗಳಿಗೆ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇರುವುದಿಲ್ಲ. ಆದರೆ ಕೆಲವು ವಿಶೇಷ ಸಂದರ್ಭಗಳಲ್ಲಿ ನೋವು ಇಲ್ಲದೇ ಇದ್ದರೂ ಸರ್ಜರಿ ಅವಶ್ಯಕತೆ ಇರುತ್ತದೆ. ಅವು ಯಾವುದೆಂದರೆ ಅನಿಯಂತ್ರಿತ ಸಕ್ರಿಯ ಕಾಯಿಲೆ ಅಂದರೆ ಅನ್ಕಂಟ್ರೋಲ್ ಡಯಾಬಿಟಿಸ್ ಇರುವವರಿಗೆ, ಇಮ್ಯುನಿಟಿ ಕಡಿಮೆ ಇರುವವರಿಗೆ ಅಂದರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವವರಿಗೆ, ಹರಳಿನ ಅಳತೆ 2 cm ಹೆಚ್ಚು ಇರುವವರಲ್ಲಿ, ಗಾಲ್ ಬ್ಲಾಡರ್ ಪಾಲಿಪ್ ಅಂದರೆ ಪಿತ್ತಕೋಶದಲ್ಲಿ ಬೆಳೆಯುವ ಸಣ್ಣ ಮಾಂಸ ಬೆಳವಣಿಗೆಗಳು ಇದ್ದಾಗ, ಮತ್ತು ಪೊರ್ಸಲಿನ್ ಗಾಲ್ ಬ್ಲಾಡರ್ ಅಂದರೆ ಪಿತ್ತಕೋಶದ ಪದರುಗಳಲ್ಲಿ ಕ್ಯಾಲ್ಶಿಯಂ ಶೇಖರಣೆ ಆಗಿದ್ದಾಗ. ಇನ್ನು ಪಿತ್ತಕೋಶದ ಹರಳುಗಳನ್ನು ಹೇಗೆ ತಡೆಗಟ್ಟಬಹುದು ಎಂದು ತಿಳಿದುಕೊಳ್ಳೋಣ. ದೇಹದಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣ ಪಿತ್ತಕೋಶದ ಹರಳು ಆಗಲಿಕ್ಕೆ ಪ್ರಮುಖ ಕಾರಣವಿರುವುದರಿಂದ ಕೊಬ್ಬಿನಂಶವಿರುವ ಆಹಾರವನ್ನು ಆದಷ್ಟು ಕಡಿಮೆ ಮಾಡಬೇಕು. ತರಕಾರಿ, ಹಣ್ಣು, ದವಸ ಧಾನ್ಯಗಳು ಮತ್ತು ನಾರಿನ ಪದಾರ್ಥವಿರುವ ಆಹಾರವನ್ನು ಹೆಚ್ಚಾಗಿ ಸೇವಿಸಬೇಕು. ಈ ರೀತಿ ಆಹಾರ ಪದ್ಧತಿಯ ಬದಲಾವಣೆಯಿಂದ ಪಿತ್ತಕೋಶದ ಹರಳುಗಳ ಸಾಧ್ಯತೆ ಕಡಿಮೆ ಮಾಡಬಹುದು. ಇದರ ಜೊತೆಗೆ ಸಮಯಕ್ಕೆ ಸರಿಯಾಗಿ ವ್ಯಾಯಾಮ, ವಾಕಿಂಗ್, ದೇಹದಂಡನೆ ಮೂಲಕ ಕ್ರಮೇಣವಾಗಿ ತೂಕ ಕಡಿಮೆ ಮಾಡುವುದರಿಂದ ಪಿತ್ತಕೋಶದಲ್ಲಿ ಹರಳುಗಳಾಗುವುದನ್ನು ತಡೆಗಟ್ಟಬಹುದು. ಧನ್ಯವಾದಗಳು. ಆತ್ಮೀಯ ಕೇಳುಗರೆ, ಡಾಕ್ಟರ್ ಹೇಳಿದ ಎಲ್ಲ ಮಾಹಿತಿಗಳನ್ನು ನೀವು ಕೇಳಿಕೊಂಡಿದ್ದೀರಿ. ಇನ್ನು ನೇರವಾಗಿ ನೀವು ಡಾಕ್ಟರ್ಗೆ ಪ್ರಶ್ನೆಗಳನ್ನು ಕೇಳಿ ನಿಮ್ಮ ಸಮಸ್ಯೆಗಳಿಗೆ ಉತ್ತರಗಳನ್ನು, ಪರಿಹಾರಗಳನ್ನು ಪಡ್ಕೊಳ್ಬಹುದು. ಹಲೋ, ನಮಸ್ತೆ ಸರ್. ಹಾಂ, ನಮಸ್ತೆ, ಹೇಳಿ. ತಮ್ಮ ಹೆಸರು ಹೇಳ್ರಿ, ನಿಮ್ಮ ನೀವು ದಯವಿಟ್ಟು ರೇಡಿಯೋ ಸೆಟ್ ದೂರಿಡ್ರಿ. ರಾಮಣ್ಣ ಮಾಡ್ಯೋ ಸರ್. ರಾಮಣ್ಣ ಅವರ ಪ್ರಶ್ನೆ ಕೇಳ್ರಿ. ಹಾ ನಮಸ್ಕಾರ. ಇದು ಮೊದಲೇ ಹೇಳ್ದಂಗೆ ಈ ಪಿತ್ತಕೋಶದ ಕಲ್ಲುಗಳು ಮೈಯಲ್ಲಿ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದವರಿಗೆ ಕಾಣಿಸಿಕೊಳ್ಳುತ್ತದೆ. ಅಂದರೆ ಯಾರ ಬೊಜ್ಜು ಜಾಸ್ತಿ ಬೊಜ್ಜತನ ಇರುವವರು ಕೆಲವೊಮ್ಮೆ ಈ ಗರ್ಭಿಣಿಯರಲ್ಲಿ ಆಗುತ್ತದೆ. ಮತ್ತು ಯಾರು ಜಾಸ್ತಿ ವ್ಯಾಯಾಮ ಮಾಡೋಂಗಿಲ್ಲ, ಯಾರಿಗೆ ಬೊಜ್ಜತನ ಜಾಸ್ತಿ ಇರುತ್ತೆ ಅಂಥವರಲ್ಲಿ ಕಾಣಿಸ್ಕೊಂಡು. ಈ ಪಿತ್ತಕೋಶ ಕಾರಣವೇನೆಂದರೆ ಮೇನಾಗಿ ಈ ನಮ್ಮ ಪಿತ್ತರಸ ಏನಿರುತ್ತಲ್ಲ ಅದರಲ್ಲಿ ಬೇರೆ ಬೇರೆ ಅಂಶಗಳಿರ್ತಾವೆ. ಅಂದರೆ ಕೊಲೆಸ್ಟ್ರಾಲ್ ಅಂತ ಇರುತ್ತೆ, ಉಪ್ಪಿನ ಅಂಶ ಇರುತ್ತೆ, ಬೈಲ್ ಸಾಲ್ಟ್ ಅಂತ ಇರುತ್ತೆ, ಲೆಸಿಥಿನ್ ಅಂತ ಇರುತ್ತೆ. ಇದರಲ್ಲಿ ಈ ಕೊಲೆಸ್ಟ್ರಾಲ್ ಯಾವಾಗ ಜಾಸ್ತಿ ಆಗುತ್ತಲ್ಲ ಆವಾಗ ಈ ಪಿತ್ತಕೋಶ ಆಗೋ ಸಾಧ್ಯತೆ ಜಾಸ್ತಿ ಆಗುತ್ತೆ. ಇಲ್ಲ ಊಟ ಅಂದರೆ ಅದೇ ಜಾಸ್ತಿ ನಾವು ತರಕಾರಿ ಹಣ್ಣು ಅಂಥ ಪದಾರ್ಥ ತಿಂದರೆ ಏನು ಈ ಥರ ಆಗೋ ಇದು ಆಗೋ ಚಾನ್ಸ್ ಕಡಿಮೆ ಇರುತ್ತೆ. ಬಟ್ ಜಾಸ್ತಿ ಎಣ್ಣೆ ಪದಾರ್ಥ ತಿನ್ನುವರಲ್ಲಿ ಸ್ವಲ್ಪ ಜಾಸ್ತಿ ಕೊಲೆಸ್ಟ್ರಾಲ್ ಹೆಚ್ಚಾಗಿ ಈ ಪಿತ್ತಕೋಶಗಳು ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ನಮಸ್ಕಾರ ಸರ್. ನಮಸ್ತೆ. ಹಲೋ ಹಲೋ ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ. ನಮಸ್ತೆ ಮೇಡಮ್. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾನು ರಾಯಗಾವ್ ತಾಲೂಕು ಮೂಳ್ಕೊಡದಿಂದ ಶಿವಲಿಂಗಯ್ಯ ಹಿರೇಮಠ ಮಾತಾಡ್ತೀನಿ. ಶಿವಲಿಂಗಯ್ಯನ ಅವರ ಪ್ರಶ್ನೆ ಕೇಳಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ನನ್ನ ಪ್ರಶ್ನೆ ಏನಂದ್ರೆ ರೀ, ಈಗ ಪಿತ್ತಕೋಶ ಕಲ್ಲುಗಳಿಗೂ ಮತ್ತು ಕಿಡ್ನಿಯಲ್ಲಿ ಆಗುವ ಕಲ್ಲುಗಳಿಗೂ ಏನಾದರೂ ವ್ಯತ್ಯಾಸ ಇರ್ತದೆ? ಎರಡು ಸೇಮ್ ಇರ್ತದೆ ಸರ್? ಇಲ್ಲ, ಇದಕ್ಕೆ ಬೇರೆ ವ್ಯತ್ಯಾಸ ಇದೆ, ಬಹಳ ವ್ಯತ್ಯಾಸ ಇದೆ. ಈ ಪಿತ್ತಕೋಶದಲ್ಲಿ ಕಲ್ಲಾಗುವುದು ಜಾಸ್ತಿ ದಪ್ಪ ಇರೋರು ಮತ್ತು ಮೈಯಲ್ಲಿ ಕೊಲೆಸ್ಟ್ರಾಲ್ ಅಂದರೆ ಫ್ಯಾಟ್ ಜಾಸ್ತಿ ಇದರಲ್ಲಿ ಅದರಿಂದ ಆಗುತ್ತದೆ. ಇದು ಇದು ಒಂದು ನಮ್ಮದು ಅಲ್ಲ ಅಲ್ಲ, ಇದಕ್ಕೆ ಜೋಲಿ ಆಗೋದಿಲ್ಲ. ಇದಕ್ಕೆ ಈ ಪಿತ್ತಕೋಶ ಕಲ್ಲಾದಾಗ ಹೊಟ್ಟೆ ಮೇಲ್ಭಾಗದಲ್ಲಿ ನೋವು ಬರುತ್ತೆ, ಮೇಲ್ಭಾಗ ಮತ್ತು ಬಲಭಾಗದಲ್ಲಿ ನೋವು ಬರುತ್ತೆ. ಇದು ಯೂಶ್ವಲಿ ನಾವು ಜಾಸ್ತಿ ಅಂದರೆ ಊಟ ಮಾಡಿದ ನಂತರ ಇದು ಬರುತ್ತೆ. ಆದರೆ ಕಿಡ್ನಿ ಕಲ್ಲುಗಳೇನಿರ್ತಾವಲ್ಲ, ಇಲ್ಲ ಇಲ್ಲ ಜೋಲಿ ಏನು ಹೋಗಂಗಿಲ್ಲ ಇದಕ್ಕೆ. ಇದಕ್ಕೆ ಯಾವಾಗಲೂ ನಮ್ಗೆ ಇದು ನಮ್ಮ ಆಸಿಡಿಟಿ ಸಮಸ್ಯೆ ಇರುವಂಗೇ ಅನಿಸುತ್ತೆ ನಮ್ಗೆ. ಇದು ಪಿತ್ತಕೋಶ ಕಲ್ಲಾದಾಗ ಇದು ಜಾಸ್ತಿ ಮಹಿಳೆಯರಲ್ಲಿ ಆಗುತ್ತೆ, ಹೊಟ್ಟೆ ಮೇಲ್ಭಾಗದಲ್ಲಿ ಇನ್ನೂ ಬರುತ್ತೆ. ಆದರೆ ಈ ಕಿಡ್ನಿ ಕಲ್ಲಾದಾಗ ಅಲ್ಲ, ಹಾಂ ಎರಡು ನಿಮಿಷ ಹೇಳ್ತೀನಿ. ಈ ಕಿಡ್ನಿ ಕಲ್ಲು ಏನದಾವಲ್ಲ, ಈ ಕಿಡ್ನಿ ಕಲ್ಲು ನಾವು ನೀರು ಜಾಸ್ತಿ ಕುಡಿಲಿಲ್ಲ ಅಂದರೆ, ನಾವು ಸರಿಯಾದ ಸಮಯಕ್ಕೆ ಯೂರಿನ್ ಪಾಸ್ ಮಾಡಿಲ್ಲ ಅಂದರೆ ಈ ಕಿಡ್ನಿ ಕಲ್ಲು ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಈ ಕಿಡ್ನಿನೂ ಏನಿರುತ್ತಲ್ಲ, ಇದು ಸ್ವಲ್ಪ ನಮಗೆ ಹೊಟ್ಟೆ ಕೆಳಭಾಗದಲ್ಲಿ ಮತ್ತು ಬೆನ್ನಿನ ಹತ್ರ ಬರುತ್ತೆ ಕಿಡ್ನಿನೂ. ಆದರೆ ಈ ಪಿತ್ತಕೋಶದನ್ನು ಏನಿರುತ್ತಲ್ಲ, ಇದು ಹೊಟ್ಟೆಯ ಮೇಲ್ಭಾಗದಲ್ಲಿ ಮತ್ತು ಮೇಲೆ ಮತ್ತು ಬಲಭಾಗದಲ್ಲಿ ಜಾಸ್ತಿ ಬರುತ್ತೆ. ಮತ್ತು ಕಿಡ್ನಿ ಕಲ್ಲಾದಾಗ ನಾವು ಕಿಡ್ನಿ ಸ್ಟೋನ್ ಅಷ್ಟೇ ತೆಗಿತೀವಿ ಆಪರೇಷನ್ ಮಾಡಿ, ಅದಕ್ಕಿಂತ ಕಿಡ್ನಿ ತೆಗೆಯಾಗುತ್ತೆ ಹೇಗಿಲ್ಲ. ಆದರೆ ಈ ಪಿತ್ತಕೋಶ ಕಲ್ಲಾಗೋದಕ್ಕೆ ಸಮಸ್ಯೆ ಏನಂದರೆ ಈ ಪಿತ್ತಕೋಶ ಕೆಲಸ ಮಾಡ್ತಿರಂಗಿಲ್ಲ, ಅದಕ್ಕೆ ಈ ಪಿತ್ತಕೋಶದಲ್ಲಿ ಕಲ್ಲಾಗ್ತಿರ್ತಾವೆ. ಆವಾಗ ನಾವು ಅದಕ್ಕೆ ಇದು ಯಾವಾಗ ಪಿತ್ತಕೋಶದಲ್ಲಿ ಕಲ್ಲಾದರೆ ಕಲ್ಲು ಅಷ್ಟೇ ತೆಗೆಯಂಗಿಲ್ಲ, ಪಿತ್ತಕೋಶವನ್ನೇ ತೆಗಿಬೇಕು ನಾವು ಆಪರೇಷನ್ ಮಾಡಿ. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ, ಸ್ವಲ್ಪ ರೇಡಿಯೋ ಸೆಟ್ ಇಂದ ದೂರ ಬರ್ರಿ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತೀರಿ? ನಮಸ್ಕಾರ ಡಾಕ್ಟರ್ ಸರ್. ನಮಸ್ಕಾರ, ನಿಮ್ ಹೆಸರು ಹೇಳ್ರಿ, ಎಲ್ಲಿಂದ ಕರೆ ಮಾಡ್ತೀರಿ ಹೇಳ್ರಿ? ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ಕಿತ್ತೂರು ಹಳ್ಳಿಯಿಂದ ನಾವು ಸನ್ನನಿಂಗಪ್ಪ ಸುಗಲದಂತ ಮಾತಾಡೋದು. ಹೇಳಿ, ನಮ್ಮ ಪ್ರಶ್ನೆ ಏನಂದ್ರೆ ಸರ್, ಈ ಪಿತ್ತಕೋಶದಲ್ಲಿ ಹಳ್ಳಾಗ್ಯಾವ ಅಂತೇಳಿ ನಮಗ ಲಕ್ಷಣ ಅಂದ್ರೆ ಡಾಕ್ಟರ್ ಕಡೆ ಹೋಗಿನ ಮುಂಚೆ ಸ್ಕ್ಯಾನಿಂಗ್ ಅದು ಏನು ಮಾಡಿಸ್ಲಿಕ್ಕಿಂತ ಮುಂಚೆ ನಮಗೇನಾದ್ರೂ ಲಕ್ಷಣಗಳೇನು ತೋರಿಸ್ತಾವ ಅಂತೇಳಿ ಇದೊಂದು ಪ್ರಶ್ನೆ. ಮತ್ತು ಈ ಪಿತ್ತಕೋಶದಲ್ಲಿ ಕಲ್ಲುಗಳಾಗಬಾರ್ದು ಅಂತಂದ್ರೆ ಇದು ನಮ್ಮ ಒಂದು ಏನು ಆಕ್ಟಿವಿಟೀಸ್ ಅಂದ್ರೆ ಜೀವನ ಕ್ರಮ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳಿ. ಈ ಪಿತ್ತಕೋಶ ನಮ್ಗೆ ಕಲ್ಲಾಗಿ ಅಂತ ಹೆಂಗೆ ಗೊತ್ತಾಗುತ್ತಂದ್ರೆ, ನಮ್ಗೆ ಏನು ಸಿಂಪ್ಟಮ್ಸ್ ಬರ್ತಾವೆ, ಇದಕ್ಕೇನು ಗುಣಲಕ್ಷಣ ಅಂತಂದರೆ, ಅದು ಮೊದಲು ಹೇಳಿದಾಗೆ ಇದನ್ನು ನಮಗೆ ಒಂದು ಇದು ಮತ್ತು ಆಸಿಡಿಟಿ ಸಿಂಪ್ಟಮ್ಸ್ ಎರಡೂ ಸೇಮ್ ಥರನ ಕಾಣಿಸ್ತಾವೆ ನಮಗೆ. ಯಾವಾಗಲೂ ಊಟ ಮಾಡಿದ ನಂತರ, ಊಟ ಮಾಡಿದ ಒಂದು ಅರ್ಧ ಗಂಟೆ ಇಲ್ಲ ಒಂದು ಗಂಟೆ ಆದಮೇಲೆ ಹೊಟ್ಟೆ ಒಂಥರ ಗ್ಯಾಸ್ ಹಿಡಿದಂಗೆ ಆಗುತ್ತದೆ, ಸ್ವಲ್ಪ ವಾಂತಿ ಬರೋಕ್ಕಾಗುತ್ತದೆ, ಮತ್ತು ಪಚನೆ ಸಮಸ್ಯೆ ಆಗೋಕ್ಕೆ ಶುರು ಆಗುತ್ತೆ. ಮತ್ತು ಕೆಲವೊಬ್ಬರಿಗೆ ಆ ಪಿತ್ತಕೋಶ ಕಲ್ಲು ಹೋಗಿ ಅಲ್ಲಿ ಪಿತ್ತನಾಳ ಸಿಕ್ಕೊಂಡಾಗ ನಮಗೆ ಹೊಟ್ಟೆ ಮೇಲ್ಭಾಗದಲ್ಲಿ ಮತ್ತು ಹೊಟ್ಟೆ ಸ್ವಲ್ಪ ಬಲಭಾಗದಲ್ಲಿ ನೋವು ಕಾಣಿಸ್ಕೊಳ್ತದೆ. ಮತ್ತು ಈ ನೋವು ಏನಿರುತ್ತಲ್ಲ, ಇದು ಭಾಳ ಗಂಟೆಗಳ ಕಾಲ ಇರೋಂಗಿಲ್ಲ, ಒಂದು ಅರ್ಧ ತಾಸು ಇಲ್ಲ ಒಂದು ತಾಸು ಇದ್ದು ಆಮೇಲೆ ತಾನಾಗಿಯೇ ಕಡಿಮೆ ಆಗಿಬಿಡುತ್ತೆ. ಮತ್ತು ಇದನ್ನು ತಡೆಗಟ್ಟೋದು ಹೆಂಗಂತಂದರೆ, ಈಗ ನಾವು ನಮ್ಮ ಜೀವನ ಶೈಲಿಯನ್ನು ಬದಲಾವಣೆ ಮಾಡಬೇಕು. ಸರಿಯಾದ ಸಮಯಕ್ಕೆ ಊಟ ಮಾಡಬೇಕು. ಜಾಸ್ತಿ ಹೊತ್ತು ಭಾಳ ಹೊತ್ತು ಖಾಲಿ ಹೊಟ್ಟೆಯಲ್ಲಿ ಇರಬಾರ್ದು. ಭಾಳ ಹೊತ್ತು ಖಾಲಿ ಹೊಟ್ಟೆಯಲ್ಲಿ ಏನಾಗುತ್ತೆ, ಆ ಪಿತ್ತರಸ ಅಲ್ಲೇ ಪಿತ್ತಕೋಶದಲ್ಲಿಯೇ ಅಲ್ಲೇ ಸ್ಟ್ಯಾಗ್ನೆಂಟ್ ಆಗಿ ಅಲ್ಲೇ ನಿಂತುಬಿಟ್ಟು ಅಲ್ಲಿಂದ ಕಲ್ಲುಗಳನ್ನು ರೂಪುಗೊಂಡು ಬಿಡುತ್ತವೆ. ಮತ್ತೆ ಇದಾಗಬಾರ್ದು ಅಂತಂದ್ರೆ ನಮ್ಮ ಏನು ಆಹಾರ ಇರುತ್ತಲ್ಲ ಅದರಲ್ಲಿ ಕಬ್ಬಿನಂಶ ಕಡಿಮೆ ಮಾಡಬೇಕು. ಕಬ್ಬಿನಂಶ ಕಡಿಮೆ ಮಾಡಿ ಈ ಎಣ್ಣೆ ಪದಾರ್ಥದ ಊಟ ಆಹಾರ ಕಡಿಮೆ ಮಾಡಬೇಕು. ಜಾಸ್ತಿ ತರಕಾರಿ, ಹಣ್ಣು, ಈ ದನಸಗಳು ಮತ್ತು ಬೇರೆ ನಾರಿನ ಪದಾರ್ಥಗಳನ್ನು ನಾವು ಸೇವನೆ ಮಾಡಬೇಕು. ಸರ್, ಇನ್ನೊಂದು ಅದು ಏನು, ಇದು ಪಿತ್ತಕೋಶದ ಹಳ್ಳಿಯಿಂದ ಒಂದು ರಾಸಾಯನಿಕ ಹೆಸರು ಏನಾದರೂ ಇರುತ್ತೆ ಅದಕ್ಕೆ, ಈಗ ಕಿಡ್ನಿ ಹಳ್ಳಿಗೆ ಒಂದು ಇರ್ತದಲ್ಲ ರಾಸಾಯನಿಕ ಹೆಸರು, ಇದಕ್ಕೆ ಏನಾದರೂ ಹಿಂಗೆ ಒಂದ ಟೈಪ್ ಇರ್ತಾವ ಅಥವಾ ಬೇರೆ? ಇಲ್ಲ, ಇದರದ್ದು ಬೇರೆ ಬೇರೆ ಟೈಪ್ ಇರ್ತಾವ. ಇದರಲ್ಲಿ ಮತ್ತು ಕೊಲೆಸ್ಟ್ರಾಲ್ ಸ್ಟೋನ್ ಅಂತ ಇರುತ್ತೆ, ಪಿಗ್ಮೆಂಟ್ ಸ್ಟೋನ್ ಅಂತ. ಕೊಲೆಸ್ಟ್ರಾಲ್ ಸ್ಟೋನ್ ಅಂತಂದರೆ ಕೊಲೆಸ್ಟ್ರಾಲ್ ಜಾಸ್ತಿಯಾಗಿ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳೋದು ಸ್ಟೋನ್ಸ್ ಅಂದರೆ ಇದು ಕೊಲೆಸ್ಟ್ರಾಲ್ ಸ್ಟೋನ್ಸ್. ಇವು ಕೊಲೆಸ್ಟ್ರಾಲ್ ಅಂದರೆ ಅದು ಒಂಥರ ಫ್ಯಾಟ್. ಅದು ಈ ಕೊಲೆಸ್ಟ್ರಾಲ್ ಸ್ಟೋನ್, ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಕೊಲೆಸ್ಟ್ರಾಲ್ ಸ್ಟೋನ್ ಆಗ್ತಾವೆ. ಕೆಲವೊಬ್ಬರಲ್ಲಿ ಸಣ್ಣ ಮಕ್ಕಳಲ್ಲಿ ಅವೆಲ್ಲ ಸ್ಟೋನ್ ಆಗೋ ಚಾನ್ಸ್ ಇರ್ತಾವೆ, ಚಿಕ್ಕ ವಯಸ್ಸಲ್ಲಿ ಸ್ಟೋನ್ ಆಗೋ. ಆವಾಗ ಅದಕ್ಕೆ ಪಿಗ್ಮೆಂಟ್ ಸ್ಟೋನ್ ಅಂತ ಇರ್ತೀವಿ, ಅಂದರೆ ಇದು ಬಣ್ಣದ ಸ್ಟೋನ್. ಈ ಸ್ಟೋನ್ ಆಗ ಕಾರಣ ಏನಂತಂದರೆ ನಮ್ಮ ರಕ್ತದಲ್ಲಿ ಕೆಂಪು ರಕ್ತ ಕಣ ಇರ್ತಾವಲ್ಲ, ಅವು ಬ್ರೇಕ್ ಆದಾಗ ಅವು ಬ್ಲ್ಯಾಕ್ ಸ್ಟೋನ್ಸ್ ಆಗ್ತಾವೆ, ಪಿಗ್ಮೆಂಟ್ ಸ್ಟೋನ್ ಅಂತೀವಿ ಅದಕ್ಕೆ. ಕಪ್ಪು ಕಲರ್ ಮತ್ತು ಕಂದು ಕಲರ್ದ ಸ್ಟೋನ್ ಆಗ್ತಾವೆ. ಮೆಜಾರಿಟಿ ಏನು ಸ್ಟೋನ್ ಏನಿರ್ತಾವಲ್ಲ, ಈ ಕೊಲೆಸ್ಟ್ರಾಲ್ ಈ ಮತ್ತು ಈ ಬಣ್ಣದ ಸ್ಟೋನ್ ಬಿಟ್ಟು ಮಿಶ್ರಣದ ಸ್ಟೋನ್ ಇರ್ತಾವೆ. ಈ ಎರಡೂ ಪಿಗ್ಮೆಂಟು ಮತ್ತು ಕೊಲೆಸ್ಟ್ರಾಲ್ ಎರಡೂ ಸೇರಿ ಆಗ್ತಾವೆ, ಅದಕ್ಕೆ ಮಿಕ್ಸ್ಡ್ ಸ್ಟೋನ್ ಅಂತ ಹೇಳ್ತೀವಿ, ಅವು ಜಾಸ್ತಿ ಇರ್ತಾವೆ. ಹಲೋ, ನಿಮ್ಮ ರೇಡಿಯೋ ಸೆಟ್ ದೂರಿಡ್ರಿ. ನಮಸ್ಕಾರ ಮೇಡಮ್, ತಮ್ಮ ಹೆಸರು? ನಾನು ನಿಮಿತ್ತ ಕೇಳುವಾಗ ಉದಯ ಟೇಲರ್ ಶಿವಡದಿಂದ ಮಾತಾಡ್ತಾ ಇರೋದು ಮೇಡಮ್. ಉದಯ್ ಅವರು ಕೇಳ್ರಿ. ಈಗ ಅವರು ಕೊಬ್ಬಿನ ಅಂಶವಿರುವ ಆಹಾರ ಅಂದ್ರಲ್ರಿ ಮೇಡಮ್, ಅವು ಯಾವ್ಯಾವ ಅಂತ ಒಟ್ಟು ವಿವರಿಸ್ರಿ ಅಂತ. ಕೊಬ್ಬಿನ ಅಂಶ ಅಂದ್ರ ಯಾವ್ಯಾವ ಇರ್ತಾವು ಅನ್ನೋದನ್ನ? ಈ ಕೊಬ್ಬಿನ ಅಂಶ ಅಂದ್ರೆ ಎಣ್ಣೆ ಪದಾರ್ಥ, ಫ್ಯಾಟ್ ಇರೋದು, ಬಾಳೆ ಕರ್ದಿದ ಐಟಮ್ಗಳು. ಈ ನಾವೇನ್ ಕರ್ದಿದ್ ಕೂಡ ಜಾಸ್ತಿ ಮಾಡ್ತೀವಲ್ಲ, ಎಣ್ಣೆ ಊಟದಲ್ಲಿ ಜಾಸ್ತಿ ಎಣ್ಣೆ ಹಾಕ್ತೀವಲ್ಲ, ಈ ಸನ್ಫ್ಲವರ್ ಆಯಿಲ್ ಆಗಲಿ, ಇದು ಬೇರೆ ಯಾವುದು ಕೊಕೊನಟ್ ಆಯಿಲ್ ಆಗಲಿ, ಜಾಸ್ತಿ ಯಾವ ಆಯಿಲ್ ಹಾಕಿ ಊಟ ಮಾಡ್ತೀವಲ್ಲ ಆ ಪದಾರ್ಥದಲ್ಲಿ ಜಾಸ್ತಿ ಇರುತ್ತೆ. ಈಗ ನಾನ್ ವೆಜ್ ತಿಂದ್ರೂ ಅದರಲ್ಲಿನೂ ಫ್ಯಾಟ್ ಇರುತ್ತೆ. ಸೊ ಫ್ಯಾಟ್ ಬರೀ ಪ್ರೋಟೀನ್ ಮತ್ತು ಡೈಟ್ ಅಂತ ತಗೊಂಡ್ರೆ ಒಳ್ಳೇದು. ಇನ್ನೊಂದು ಸರ, ಈಗ ಓಪನ್ ಸರ್ಜರಿ ಮಾಡೋದಕ್ಕೆ ಮತ್ತೆ ಇದು ಇದಕ್ಕೆ ಏನು ವ್ಯತ್ಯಾಸ ಸರ್? ಈ ಓಪನ್ ಸರ್ಜರಿ ಅಂದರೆ ನಾವು ಹೊಟ್ಟೆ ಮೇಲೆ ತೆರೆದು ಮಾಡ್ತೀವಿ, ಕಟ್ ಮಾಡಿ ಮಾಡ್ತೀವಿ, ಅದಕ್ಕೆ ದೊಡ್ಡ ಕಲೆ ಆಗುತ್ತೆ. ಅದಕ್ಕೇನು ವ್ಯತ್ಯಾಸ ಅಂದರೆ ಓಪನ್ ಮಾಡಿದರೆ ಓಪನ್ ಸರ್ಜರಿದ ನೋವು ಭಾಳ ಜಾಸ್ತಿ ಇರುತ್ತೆ ಸರ್ಜರಿ ಯಾಕಂದರೆ ನಾವೆಲ್ಲ ಹೊಟ್ಟೆಯ ಪದರಗಳನ್ನು ಕಟ್ ಮಾಡಿ ದೊಡ್ಡ ಇನ್ಸಿಷನ್ ಅಂದರೆ ತೆರೆದು ಮಾಡ್ತೀವಿ, ಒಂದು 10-17 ಸೆಂಟಿಮೀಟರ್ದ ಕಲೆ ಬರುತ್ತಲ್ಲೆ. ಆದರೆ ಈ ಲ್ಯಾಪ್ರೋಸ್ಕೋಪಿ ಸರ್ಜರಿಯಲ್ಲಿ ಅಷ್ಟು ದೊಡ್ಡ ಕಟ್ ಮಾಡೋ ಅವಶ್ಯಕತೆ ಇರೋಂಗಿಲ್ಲ, ಹೊಟ್ಟೆ ಮೇಲೆ ಸಣ್ಣ ಒಂದು 5 mm ಇಲ್ಲ 10 mm ಅಷ್ಟು ಸಣ್ಣ ರಂಧ್ರಗಳು ಮಾಡ್ತೀವಿ ನಾವು, ಹೋಲ್ ಮಾಡಿ ಅದಕ್ಕೆ ಕೀ ಹೋಲ್ ಸರ್ಜರಿ ಅಂತಲೇ ಹೇಳ್ತೀವಿ. ಈ ಕೀವೋ ಸರ್ಜರಿಯಿಂದ ಜಾಸ್ತಿ ಕಲೆ ಇರೋಂಗಿಲ್ಲ, ಮತ್ತು ಇದ ಬೆಸ್ಟ್ ಸರ್ಜರಿ ಯಾಕಂದರೆ ಪೇಷಂಟ್ ಬೇಗನೆ ಮನೆಗೆ ಹೋಗ್ಬೋದು, ತನ್ನ ಜೀವನ ಮತ್ತು ಬೇರೆ ಎಲ್ಲ ಕೆಲಸಗಳು ತಾನ ಅವ ಬೇಗಾಗಿ ಚೇತರಿಸ್ಕೊತಾನೆ. ಸರ್, ಈಗ ಬಹಳಷ್ಟು ಮಂದಿಗೆ ನೋವು ಬಂದಾಗ ಪಿತ್ತಕೋಶದ ಹರಳು ಇದು ಅಂತ ಗೊತ್ತಾಗಬೇಕು ಅಂತ ಹೇಳಿದರೆ, ಪಿತ್ತಕೋಶದ ಹರಳು ಇರುವ ರೋಗಿಗಳಲ್ಲಿ ಹೊಟ್ಟೆಯೊಳಗೆ ನೋವು ಬರ್ತೈತಿ ಅಂತ ಹೇಳಿದ್ರಿ, ಹೊಟ್ಟೆ ಯಾವ ಭಾಗದಲ್ಲಿ ನೋವು ಕಾಣಿಸ್ಕೊಂಡ್ರೆ ಇದು ಪಿತ್ತಕೋಶದ ಹರಳು ಅಂತ ತಾವಾಗಿ ತಿಳ್ಕೊಳ್ಬಹುದು? ಈ ಪಿತ್ತಕೋಶದ ನೋವು ಅಂತಂದರೆ ನಾನು ಮೊದಲೇ ಹೇಳಿದಾಗೆ ಇದು ದಿನಪೂರ್ತಿ ಇರೋಂಗಿಲ್ಲ ಮತ್ತು ಎಲ್ಲ ದಿವಸೂ ಆಗಂಗಿಲ್ಲ. ಯಾವಾಗಾರೊಮ್ಮೆ ನಾವು ಹೆಚ್ಚು ಇದು ಹೆಚ್ಚು ಕಬ್ಬಿರುವ ಪದಾರ್ಥ ಊಟ ಮಾಡಿದಾಗ, ಹೆವಿ ಫ್ಯಾಟ್ ಮೀಲ್ಸ್ ಅಂತ ಹೇಳ್ತೀವಲ್ಲ, ಅದನ್ನು ತಿಂದಾಗ ಒಂಥರ ಬಿಟ್ಟು ಬರುವಂಥನು, ಇದು ಸಡನ್ನಾಗಿ ನಮ್ಮ ಹೊಟ್ಟೆಯ ಮೇಲ್ಭಾಗದಲ್ಲಿ, ಈ ಸೆಂಟರಿಗೆ ಮತ್ತು ಈ ಹೊಟ್ಟೆಯ ಮಧ್ಯದಲ್ಲಿ, ಮೇಲ್ಭಾಗದ ಮತ್ತು ಮಧ್ಯದಲ್ಲಿ ಮತ್ತು ಬಲಗಡೆ ಭಾಗದಲ್ಲಿ, ಅಂದರೆ ಈ ಬಲಭಾಗದಲ್ಲಿ ಈ ಪಕ್ಕೆ ಎಲ್ಬೇನಿದಾವಲ್ಲ ಅದರ ಕೆಳಗಡೆ ಆ ಜಾಗದಲ್ಲಿ ಅವರಿಗೆ ನೋವು ಬರುತ್ತದೆ. ಊಟ ಮಾಡಿದ ಒಂದು 1/2 ತಾಸು ಇಲ್ಲ 1 ತಾಸು ಆದಮೇಲೆ. ಹಲೋ, ಮತ್ತು ಹೊಟ್ಟೆ ಉಬ್ಬರು ಆಗೋದು, ವಾಂತಿ ಆದಂಗೆ ಆಗೋದು, ಆವಾಗ ಆ ಥರ ಸಿಂಪ್ಟಮ್ಸ್ ಬಂದರೆ ನಾವು ಕೆಲವು ಜನ ಯೂಶ್ವಲಿ ಅದನ್ನು ಆ್ಯಸಿಡಿಟಿ ಅನ್ಕೊತಾರೆ, ಅದು ಆ್ಯಸಿಡಿಟಿನೂ ಆಗಿರ್ಬೋದು ಇಲ್ಲ ಪಿತ್ತಕೋಶದ ಹಲ್ಲು ಆಗಿರ್ಬೋದು. ಅದನ್ನು ನಾವು ಡಯಾಗ್ನೋಸ್ ಮಾಡೋಕ್ಕೆ ಒಂದು ಬೇಸಿಕ್ ಇನ್ವೆಸ್ಟಿಗೇಷನ್ ಅಂದರೆ ಒಂದು ಸಾಮಾನ್ಯವಾದ ಏನು ಸ್ಕ್ಯಾನಿಂಗ್ ಮಾಡ್ತಿಲ್ಲ, ಹೊಟ್ಟೆ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಂತ ಮಾಡ್ತೀವಿ, ಅದರಲ್ಲಿ ಈ ಪಿತ್ತಕೋಶದ ಹರಳುಗಳಿದ್ದರೆ ಗೊತ್ತಾಗ್ಬಿಡುತ್ತೆ. ಹಲೋ ಹಲೋ ಹಲೋ, ಯಾರು ಕರೆ ಮಾಡ್ತೀರಿ? ನಾವು ನೋಡಿ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನಿಂದ ಚಿಕ್ಕೋಬ್ನಳ್ಳಿಯಿಂದ, ಇದು ಗಿರಿಜಣ್ಣ ಅಂತೇಳಿ. ಗಿರಿಜಣ್ಣ ಅವರ ಕೇಳ್ರಿ ಪ್ರಶ್ನೆ. ಇದು ನಮಗೆ ಕಲ್ಲು ಅದ ಹಾಗೆ ನಮಗೆ ಲಕ್ಷಣ ಹೆಂಗ್ ಗೊತ್ತಾಗುತ್ತೆ ಅಂತ ಬೇಕಾಯ್ತು ನಮಗೆ ಡಾಕ್ಟರ್. ಇದೀಗ ಅದೇ ಪ್ರಶ್ನೆಗೆ ಉತ್ತರ ಕೊಟ್ರು, ಅವ್ರು ಹೇಳಿದ್ರು ಹೊಟ್ಟೆ ಮೇಲ್ಭಾಗ ಮತ್ತು ಬಲಭಾಗದಲ್ಲಿ ನೋವು ಬರ್ತದ ಅಂತೇಳಿ ಬಹಳ ವಿಸ್ತೃತವಾಗಿ ಹೇಳಿದ್ರು. ಹಲೋ ಹಲೋ ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ. ನಮಸ್ತೆ, ನಾನು ಅನಂತ್ ಕುಮಾರ್ ಅಂತ, ನಾಗಮಂಗಲ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಮಾತಾಡ್ತಾ ಇರೋದು. ಆಕ್ಚುಲಿ ಮಂಡ್ಯದಿಂದ ನೀವು ಹೆಂಗ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ? ನ್ಯೂಸ್ ಆನ್ ಏರ್ ಆಪ್ ನಾಗ ಕೇಳ್ತಾ ಇದ್ದೀರಿ? ಹೌದೌದು ಮೇಡಮ್. ಕೇಳ್ರಿ ಪ್ರಶ್ನೆ ಡಾಕ್ಟರ್ಗೆ. ಸರ್, ನಮ್ದೊಂದು ಪ್ರಶ್ನೆ. ನಮ್ಮ ನಾರ್ಮಿಗೆ ಗಲ್ ಬ್ಲಾಡರ್ ಇತ್ತು, ಅದು ಪ್ಯಾಂಕ್ರಿಯಾಸ್ ಕೂಡ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿ ಇದು ಹೇಗಂದ್ರೆ, ಈ ಪಿತ್ ಕೋಶ ಏನಿರುತ್ತಲ್ಲ, ಈ ಪಿತ್ ಕೋಶ ಹೋಗಿ ಪಿತ್ತ ನಾಳಕ್ಕೆ ಸೇರ್ಕೊಳ್ಳುತ್ತೆ. ಆ ಪಿತ್ತ ನಾಳ ಏನಿರುತ್ತಲ್ಲ, ಅದು ಪ್ಯಾಂಕ್ರಿಯಾಸ್, ಪ್ಯಾಂಕ್ರಿಯಾಸ್ ಅಂದ್ರೆ ಅದು ಮೆದುಜೀರ್ಕ ಗ್ರಂಥಿ. ಆ ಪ್ಯಾಂಕ್ರಿಯಾಸ್ ಅದು ಏನು ಡಕ್ಟ್ ಇರುತ್ತಲ್ಲ, ಆ ಮೆದುಜೀರ್ಕದ ಗ್ರಂಥಿಯ ನಾಳ ಇರುತ್ತಲ್ಲ, ಆ ನಾಳ ಮತ್ತು ಈ ನಮ್ದು ಕಾಮನ್ ಬೈಲ್ ಆಕ್ಟ್ ಅಂದ್ರೆ ಪಿತ್ತ ನಾಳ ಎರಡು ಸೇರಿ ಹೋಗಿ ಕರಳಿಗೆ ಸೇರ್ಕೊಂತಾವ. ಸೊ ಯಾವಾಗ ಈ ಪಿತ್ ಕೋಶದಲ್ಲಿ ಕಲ್ದೆ ಆಗ್ತಾವಲ್ಲ, ಆ ಹರಳುಗಳು ಏನಾರ ಜಾರಿ ಪಿತ್ತ ನಾಳದಾಗ ಸಿಲುಕಿಕೊಂಡರೆ ಅದು ಹಂಗೆ ಕೆಳಗಡೆ ಹೋಗಿ ಫ್ಲೋ ಆಗಿ ಹೋಗಿ ಈ ಕರಳಿಗೆ ಜಾಯ್ನ್ ಆಗುವಂತಲೇ ಜಾಯ್ನ್ ಆಗ್ತಾವೆ. ಆವಾಗ ಈ ಪಿತ್ತ ನಾಳು ಬ್ಲಾಕ್ ಆಗುತ್ತೆ ಮತ್ತು ಈ ಪ್ಯಾಂಕ್ರಿಯಾಸದ್ದು ಡಕ್ಟು ಬ್ಲಾಕ್ ಆಗುತ್ತೆ. ಸೊ ಈ ಎರಡೂ ಬ್ಲಾಕ್ ಆದಾಗ ಈ ಪ್ಯಾಂಕ್ರಿಯಾಟಿಸ್ ಸಮಸ್ಯೆನೂ ಬರ್ಬೋದು, ಅದ್ರ ಜೊತೆಗೆ ಮತ್ತು ಜಾಂಡಿಸೂ ಆಗ್ಬೋದು. ಹಲೋ, ಎಸ್ ಟಿ ಎಂ ಆರೋಗ್ಯ ಸಂವಾದ. ಕೇಳ್ರಿ ಮಂಜುನಾಥ್. ಅದೇ ಮೊದಲೇ ಹೇಳಿದಾಗೆ ಇದು ಸಾಮಾನ್ಯವಾಗಿ ಇದು ಮಹಿಳೆಯರಲ್ಲಿ ಜಾಸ್ತಿ ಮತ್ತು 40 ವರ್ಷಕ್ಕಿಂತ ಮೇಲ್ಪಟ್ಟವರಲ್ಲಿ ಜಾಸ್ತಿ ಕಾಣಿಸ್ಕೊಳ್ತದೆ. ಮತ್ತು ಯಾರು ಭಾಳ ಅಂದರೆ ಬೊಜ್ಜುತನ ಇರುತ್ತೆ ಅಂದರೆ ಭಾಳ ದಪ್ಪ ಇರ್ತಾರಲ್ಲ, ಒಬೆಸಿಟಿ ಅಂತ ಹೇಳ್ತೀವಲ್ಲ, ಅವರಲ್ಲಿ ಈ ರೋಗ ಜಾಸ್ತಿ ಕಂಡು ಬರುತ್ತದೆ. ಹಲೋ, ನಮಸ್ಕಾರ ಸರ್. ಶುಭಮಂತ ಮಾತಾಡೋದು ಸರ್, ಬೆಳಗಾವಿಯಿಂದ. ಹಾಂ ಹೇಳಿ ಸರ್. ಇದು ಬಿಲಿರುಬಿನ್ ಅಂಶ ಹೆಚ್ಚಿಗೆ ಇದ್ರೆ ಸರಿಯಾದ ಸಮಸ್ಯೆ ಬರುತ್ತಾ ಸರ್? ಹಾಂ, ಬಿಲಿರುಬಿನ್ ಅಂಶ ಅಂದರೆ ಈ ಪಿತ್ತರಸದಲ್ಲಿ ಇರುವ ಮೇನ್ ಕಂಟೆಂಟ್ ಬಿಲಿರುಬಿನ್. ಯಾವಾಗ ಈ ಪಿತ್ತರಸಕ್ಕೆ ಈ ಪಿತ್ತರಸ ಫ್ಲೋ ಬ್ಲಾಕ್ ಆಗುತ್ತಲ್ಲ, ಪಿತ್ತನಾಳದಲ್ಲಿ ಕಲ್ಲಾದಾಗ ಈ ಹರಳುಗಳು ಬ್ಲಾಕ್ ಮಾಡಿದಾಗ ಈ ಪಿತ್ತರಸ ವಾಪಸ್ ಹೋಗಿ ಲಿವರಲ್ಲಿ ಸೇರ್ಕೊಂಡತ್ತೆ. ಅದು ಅಲ್ಲಿಂದ ಈ ಬಿಲಿರುಬಿನ್ ಎಲ್ಲ ರಕ್ತದಲ್ಲಿ ಬಂದು ಜಾಂಡಿಸ್ ಆಗುತ್ತೆ. ಅಂದರೆ ಜಾಂಡಿಸ್ ಅಂದರೆ ಎಲ್ಲ ಈ ಕಾಮಿನಿ ಅಂತ ಹೇಳ್ತೀವಲ್ಲ, ಎಲ್ಲ ಕಣ್ಣು ಹಳದಿ ಆಗೋದು, ಎಲ್ಲ ಚರ್ಮ ಹಳದಿ ಆಗೋದು. ಸೊ ಈ ಥರ ಸಮಸ್ಯೆಗಳು ಬರ್ತಾವೆ. ಅದು ಗಾಲ್ ಬ್ಲಾಡರ್ ಸೈಜ್ ಕೂಡ ದೊಡ್ಡದಿದೆ ಸರ್, ಆನಂತರ ತಲೆನೋಸ್ತಿದೆ ಸರ್ ಕಂಟಿನ್ಯೂಸ್ ಆಗಿ. ಅದಕ್ಕೆ ಏನೋ ಸಮಸ್ಯೆ, ಇದರದ್ದು ಬಿಲಿರುಬಿನಿಂದ ಏನೋ ಸಮಸ್ಯೆ ಬರುತ್ತೆ ಏನಂತ? ಇಲ್ಲ ಇಲ್ಲ ಇಲ್ಲ, ಈ ಗಾಲ್ ಬ್ಲಾಡರ್ ಸೈಜಿಗೆ ಮತ್ತು ತಲೆನೋವು ಆ ಥರ ಏನು ಸಂಬಂಧ ಇಲ್ಲ. ಬಟ್ ಜಾಂಡಿಸ್ ಆದಾಗ ಲಿವರ್ ಏನಾರು ಫೇಲ್ ಆಗೋ ಚಾನ್ಸ್ ಇರ್ತಾವೆ ಕೆಲವೊಮ್ಮೆ. ಈ ಕಂಟಿನ್ಯೂಸ್ ಆಗಿ ಬಿಲಿರುಬಿನ್ ಏಕ್ದಮ್ ಜಾಸ್ತಿಯಾಗಿ, ಈ ಬಿಲಿರುಬಿನ್ ನಾರ್ಮಲಿ ರಕ್ತದಲ್ಲಿ ಒಂದಿಲ್ಲ 2 ಪಾಯಿಂಟ್ ಇರುತ್ತೆ, ಅದು ಹೋಗಿ 10-20 ಪಾಯಿಂಟ್ ಆದರೆ ಸಿವಿಯರ್ ಹೈಪರ್ ಬಿಲಿರುಬಿನ್ ಅಂತ ಹೇಳ್ತೀವಿ. ಆವಾಗ ಸ್ವಲ್ಪ ತಲೆನೋವು ಬರೋ ಚಾನ್ಸ್ ಸಾಧ್ಯತೆ ಇರುತ್ತೆ. ಹಲೋ, ಹಲೋ, ಎಸ್ ಟಿ ಎಂ ಆರೋಗ್ಯ ಸಂವಾದ. ಹಲೋ ಹಲೋ, ಹಿರೇಕೇರ್ ಪಾಲಕಿಂದ ದೂದಿಹಳ್ಳಿ ಗ್ರಾಮದಿಂದ ಈಶ್ವರಪ್ಪ ಅವರ ಮಾತಾಡಿದ್ರಿ. ಈಶ್ವರಪ್ಪ ಅವರ ಕೇಳ್ರಿ ಪ್ರಶ್ನೆ. ಅದೇ ಸರ, ಈಗ ನಮ್ಮ ದೇಹದಲ್ಲಿ ಪಿತ್ತಕೋಶದ ಕೆಲಸ ಏನು ಸರ? ಹಾ, ಒಳ್ಳೆ ಪ್ರಶ್ನೆ. ಇದು ಮೊದಲು ಹೇಳಿದಾಗೆ ಪಿತ್ತ ಕೋಶದ ಕೆಲಸ ಏನಂದರೆ, ಈ ಪಿತ್ತ ನಮ್ಮ ಲಿವರಿಂದ ಪಿತ್ತರಸ ಅಂತ ತಯಾರಾಗುತ್ತೆ. ಈ ಪಿತ್ತರಸ ನಮಗೆ ನಮ್ಮ ಆಹಾರದ ಜೀರ್ಣಕ್ರಿಯೆಯಲ್ಲಿ ಪಚನೆಗೆ ಬೇಕಾಗಿರೋದು ಅಂತ ಇದು ಒಂದು ಕೆಮಿಕಲ್, ಇದು ಪಿತ್ತರಸ. ಈ ಪಿತ್ತರಸ ಹೋಗಿ ಪಿತ್ತ ಕೋಶದಲ್ಲಿ ಸ್ಟೋರ್ ಆಗುತ್ತೆ, ಸ್ಟೋರ್ ಅಂದರೆ ಅಲ್ಲಿ ಶೇಖರಣೆ ಆಗಿರುತ್ತೆ. ಸೊ ನಾವು ಯಾವಾಗ ಊಟ ಮಾಡ್ತೀವಲ್ಲ ಆವಾಗ ಆ ಪಿತ್ತ ಕೋಶನಿದೆಯಲ್ಲ ಅದು ಸಂಕುಚಿತಗೊಂಡು ಆ ಪಿತ್ತರಸವನ್ನು ನಮ್ಮ ಕರಳಿಗೆ ಬೀಳುತ್ತದೆ. ಆವಾಗ ಆ ಕರಳು ಆ ಪಿತ್ತರಸ ಹೋಗಿ ಊಟ ಜೊತೆ ಸೇರಿಕೊಂಡು ಆ ಊಟ ಡೈಜೆಸ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಹಲೋ, ಹಲೋ, ಹಲೋ, ಸಮಯ ಇಲ್ಲ, ಚುಟುಕಾಗಿ ನಿಮ್ ಪ್ರಶ್ನೆ ಕೇಳಬೇಕು. ನಿಮ್ ಹೆಸರು, ಎಲ್ಲಿಂದ ಕರೆ ಮಾಡ್ತೀರಿ? ತಮ್ಮ ಹೆಸರು? ಬಾಬುರಾವ್ ಅವರ ಪ್ರಶ್ನೆ ಕೇಳ್ರಿ. ಈಗ ಈ ಪಿತ್ತ ಕೋಶ ಸಮಸ್ಯೆಗೂ ಮತ್ತು ಬಿ ಪಿ ಶುಗರ್ಗೆ ಏನಾದರೂ ಸಂಬಂಧ ಇದೆಯಾ? ಪಿತ್ತಕೋಶ ಸಮಸ್ಯೆ ಮತ್ತು ಬಿ ಪಿಗೇನು ಸಂಬಂಧ ಇಲ್ಲ, ಬಟ್ ಈ ಶುಗರ್ ಡಯಾರ್ಗ್ ಡಯಾಬಿಟೀಸ್ ಇರುತ್ತಲ್ಲ ಇವರಲ್ಲಿ ಏನಾದ್ರು ಪಿತ್ತಕೋಶ ಕಂಡ್ರೆ ನಾವು ಅವರಿಗೆ ಬೇಗನೆ ಸರ್ಜರಿ ಅಡ್ವೈಸ್ ಮಾಡ್ತೀವಿ, ಆಪರೇಷನ್ ಏನು ಕಲ್ಲು ಹೊಟ್ಟೆ ನೋವು ಇಲ್ಲ ಅಂದರೂ ಅವ್ರಿಗೆ ಆಪರೇಷನ್ ಅಡ್ವೈಸ್ ಮಾಡ್ತೀವಿ. ಯಾಕಂದರೆ ಅವರಲ್ಲಿ ಈ ಪಿತ್ತಕೋಶದ ಕಾಂಪ್ಲಿಕೇಶನ್ ಅಂದರೆ ಪಿತ್ತಕೋಶ ಕೊಳತು ಹೋಗುವುದು, ಪಿತ್ ಜಾಂಡಿಸ್ ಆಗುವುದು, ಪಿತ್ತಕೋಶದಲ್ಲಿ ರಂಧ್ರ ಆಗುವುದು ಚಾನ್ಸಸ್ ಜಾಸ್ತಿ ಇರ್ತಾವೆ. ಯಾಕಂದರೆ ಈ ಡಯಾಬಿಟೀಸ್ ಪೇಷೆಂಟಲ್ಲಿ ಈ ರೋಗ ನಿರೋಧಕ ಶಕ್ತಿ ಕಡಿಮೆ ಇರ್ತದೆ, ಈ ಇಮ್ಯುನಿಟಿ ಕಡಿಮೆ ಇರ್ತದೆ. ಸೊ ಅವರಲ್ಲಿ ಏನಾದರೂ ಪಿತ್ತಕೋಶವಾದರೆ ಇನ್ಫೆಕ್ಷನ್ ಆಗೋದು, ಸೋಂಕಾಗಿ ಪಿತ್ತಕೋಶದಲ್ಲಿ ಕ್ಯೂ ಆಗುವ ಸಾಧ್ಯತೆ ಜಾಸ್ತಿ ಇರ್ತದೆ. ಸೊ ಅವರಿಗೆ ಪಿತ್ತಕೋಶದ ಸರ್ಜರಿ ಬೇಗನೆ ನಾವು ಅಡ್ವೈಸ್ ಮಾಡ್ತೀವಿ. ಆತ್ಮೀಯ ಕೇಳುಗರೇ, ಇವತ್ತಿನ ವಿಷಯವಾಗಿತ್ತು ಪಿತ್ತಕೋಶದ ಹರಳುಗಳು. ನಿಮಗೆ ಉತ್ತರಗಳನ್ನು ಕೊಟ್ಟವರು ಡಾಕ್ಟರ್ ಸಾದಿಕ್ ಹುಸೇನ್ ಕಚ್ವಿ ಅವರು. ಇವರು ಸೋಮವಾರ ಮತ್ತು ಶುಕ್ರವಾರ ಆಸ್ಪತ್ರೆಯಲ್ಲಿ ಲಭ್ಯರಿರ್ತಾರೆ. ದೂರವಾಣಿ ಸಂಖ್ಯೆ 0836 247 810. ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರದ ಸಂಖ್ಯೆ 0836 247 777 ಹಾಗೂ 2321000 ಹಾಗೂ 7187000. ಈ ವಾರದ ಪ್ರಶ್ನೆ ಬಹುಮಾನಕ್ಕಾಗಿ ಇರೋದು, ಪಿತ್ತಕೋಶದ ಹರಳು ಇರುವ ರೋಗಿಗಳಲ್ಲಿ ಹೊಟ್ಟೆಯ ಯಾವ ಭಾಗದಲ್ಲಿ ನೋವು ಕಾಣಿಸಿಕೊಳ್ಳುತ್ತದೆ? ಪ್ರಶ್ನೆ ಇನ್ನೊಮ್ಮೆ, ಪಿತ್ತಕೋಶದ ಹರಳು ಇರುವ ರೋಗಿಗಳಲ್ಲಿ ಹೊಟ್ಟೆಯ ಯಾವ ಭಾಗದಲ್ಲಿ ನೋವು ಕಾಣಿಸಿಕೊಳ್ಳುತ್ತದೆ? ಉತ್ತರವನ್ನು ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ಕಳಿಸ್ಬೇಕು. ಸಂಪೂರ್ಣ ವಿಳಾಸ ಅದರಲ್ಲಿ ಇರಬೇಕು. ವಿಳಾಸ: ಪ್ರಾಂಶುಪಾಲರು ಎಸ್ಟಿಎಂ ವೈದ್ಯಕೀಯ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ. ಪಿನ್ ಕ್ರಮಾಂಕ 5800009. ಕಾರ್ಯಕ್ರಮದ ನಂತರ 10 ದಿನದ ಒಳಗೆ ತಲುಪುವ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸಲಾಗ್ತದೆ. ವಿಳಾಸ ಇನ್ನೊಮ್ಮೆ: ಪ್ರಾಂಶುಪಾಲರು ಎಸ್ಟಿಎಂ ವೈದ್ಯಕೀಯ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ. ಪಿನ್ ಕ್ರಮಾಂಕ 5800009. ಇನ್ನು ದಿನಾಂಕ 5ರಂದು ಕೇಳಿದಂತಹ ಪ್ರಶ್ನೆ, ಆಗಸ್ಟ್ 5ರಂದು ಕೇಳಿದಂತಹ ಪ್ರಶ್ನೆ: ಯೂರಿಕ್ ಆಸಿಡ್ನಿಂದಾಗುವ ಸಂಧಿವಾತ ದೇಹದ ಯಾವ ಸಂದುಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ? ಸರಿ ಉತ್ತರ: ಯೂರಿಕ್ ಆಸಿಡ್ನಿಂದ ಆಗುವ ಸಂಧಿವಾತ ಕಾಲಿನ ಹೆಬ್ಬೆರಳು ಸಂದುಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ. ಬಹುಮಾನ ಕಳಿಸ್ತವರು ಶ್ರೀ ಅಜ್ಜಪ್ಪ ಎಂ ಗರಗ್, ಜಾಡ್ರಪೇಟೆ ಓಣಿ, ಎಚ್ಪಿ ಗ್ಯಾಸ್ ಆಫೀಸ್ ಹತ್ತಿರ, ಮೊರಬ. ಅಜ್ಜಪ್ಪ ಅವರಿಗೆ ಅಭಿನಂದನೆಗಳು. 1 ವಾರದ ಒಳಗಾಗಿ ನಿಮಗೆ ಮನಿ ಆರ್ಡರ್ ಮೂಲಕ ಬಹುಮಾನ ಕಳಿಸಿಕೊಡಲಾಗ್ತದೆ. ಇನ್ನು ಮುಂದಿನ ಮಂಗಳವಾರದ ವಿಷಯ: ರಕ್ತದೊತ್ತಡ ನಿರ್ವಹಣೆಯಲ್ಲಿ ಭೌತ ಚಿಕಿತ್ಸೆಯ ಪಾತ್ರ. ನಿಮ್ಮ ಎಸ್ಟಿಎಂ ವೈದ್ಯರು ಮುಂದಿನ ವಾರ ಪ್ರಶ್ನೆಗೆ ಉತ್ತರಗಳನ್ನು ಕೊಡುವವರು ಡಾಕ್ಟರ್ ಶುಭಾ ಅಕ್ಕದಾಸ್. ಡಾಕ್ಟರ್ ಸಾದಿಕ್ ಹುಸೇನ್ ಕಚ್ವಿ ಅವರಿಗೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು. ಎಸ್ಡಿಎಂ ಆರೋಗ್ಯ ಸಂವಾದದಲ್ಲಿ ಪಿತ್ತಗಲ್ಲುಗಳು ಈ ವಿಷಯದ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಿಸಿದವರು ಡಾಕ್ಟರ್ ಸಾದಿಕ್ ಹುಸೇನ್. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಮಾಲಾ ಸಾಮ್ರಾಣಿ. ತಾಂತ್ರಿಕ ನೆರವು ನೀಡಿದವರು ನಜೀರ್ ಅಹಮದ್ ಶೇಖ್ ಹಾಗೂ ನದೀಮ್ ಅಹಮದ್ ಅಣ್ಣಿಗೇರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಸಮಾಜದ ಎಲ್ಲರ ಸೇವೆಯಲ್ಲಿ ಎಸ್ಡಿಎಂ ಆಸ್ಪತ್ರೆ.